ಅದರಲ್ಲಿ ನಾನು ಇವತ್ತು ಕೊಡಗಿನ ಕಿತ್ತಳೆಗೆ ಬರುವಂತ ಕೀಟಗಳ ಬಗ್ಗೆ ಹೇಳ್ತೀನಿ. ಈ ಕಿತ್ತಳೆಗೆ ಬರುವಂತ ಕೀಟಗಳನ್ನ ನಾಲ್ಕು ವಿಭಾಗವಾಗಿ ವಿಂಗಡಿಸ್ತೀವಿ. ಒಂದು ರಸ ಹೀರುವ ಕೀಟಗಳು, ಇನ್ನೊಂದು ಎಲೆ ತಿನ್ನುವ ಕೀಟಗಳು, ಇನ್ನೊಂದು ಹಣ್ಣಿಗೆ ಹಾನಿ ಮಾಡುವ ಕೀಟಗಳು, ಮತ್ತೆ ಕೊನೆಯದಾಗಿ ಈ ರೆಂಬೆ ಮತ್ತು ಕಾಂಡವನ್ನು ಕೊರೆಯುವಂತ ಕೀಟ. ಹೀಗೆ ನಾಲ್ಕು ವಿಭಾಗವಾಗಿ ಅದನ್ನ ವಿಂಗಡಿಸ್ತೀವಿ. ಇದರಲ್ಲಿ ಮೊದಲನೆಯದಾಗಿ ರಸ ಹೀರುವ ಕೀಟಗಳಲ್ಲಿ ಗಿಡ ಹೇನು ಅಂತ ಕರಿತೀವಿ. ಆ ಹೇನುನಲ್ಲಿ ಎರಡು ವಿಧ ಆಗಿದೆ, ಒಂದು ಕಪ್ಪು ಹೇನು ಮತ್ತೆ ಹಸಿರು ಹೇನು. ಆ ಹೇನಿನ ಬಣ್ಣದ ಮೇಲೆ ಅದನ್ನ ಕಪ್ಪು ಹೇನು ಮತ್ತೆ ಹಸಿರು ಹೇನು ಅಂತ ಕರಿತೀವಿ. ಎರಡನೆಯದಾಗಿ ಸಿಲ್ಲಿಡ್ಸ್ ಅಂತ ಕರಿತೀವಿ. ಮೂರನೆಯದು ಥ್ರಿಪ್ಸ್. ನಾಲ್ಕನೆಯದು ನುಸಿ. ಇವು ನಾಲ್ಕು ಕೀಟಗಳು ಕೂಡ ಗಿಡದ ಹಣ್ಣು ಎಲೆ ಮತ್ತು ಹೊಸ ಹೊಸ ಚಿಗುರುಗಳಲ್ಲಿ ರಸವನ್ನ ಇರುತ್ತೆ. ಇದನ್ನ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಹೇನು ನೊಣಗಳು ಮತ್ತೆ ಈ ಸಿಲ್ಲಿಡ್ಸ್ ಇವು ಗುಂಪು ಗುಂಪಿನಲ್ಲಿ ಇರುತ್ತೆ. ಗಿಡದ ಎಳೆಯ ಭಾಗಗಳು ಯಾವಿರುತ್ತೆ, ಎಲೆ ಮತ್ತೆ ರೆಂಬೆಯ ತುದಿ ಭಾಗ, ಈ ಭಾಗಗಳಲ್ಲಿ ಇದು ಗುಂಪು ಗುಂಪಾಗಿರುತ್ತೆ. ಆ ಭಾಗದಲ್ಲಿ ಇದು ರಸವನ್ನ ಇರುತ್ತೆ. ಇದು ರಸವನ್ನ ಇರೋದ್ರಿಂದ ಆ ಭಾಗಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಎಲೆಗಳಿಂದ ರಸಗಳನ್ನ ಇರೋದ್ರಿಂದ ಎಲೆಗಳು ಮುದುಡೋದು ಅಥವಾ ಅದು ಮುದುಡಿ ಸುರುಳಿ ಸುತ್ತೋದು ಈ ರೀತಿ ಎಲ್ಲ ಆಗುತ್ತೆ. ಇನ್ನ ಕೆಂಪು ನುಸಿ ಅಂತ ಕರಿತೀವಿ. ಇದು ಎಲ್ಲಾ ಭಾಗಗಳಲ್ಲೂ ಕೂಡ ಬರುತ್ತೆ. ಇದು ಎಳೆ ಭಾಗ ಅಂತ ಇಲ್ಲ, ತುಂಬಾ ಹಳೆಯ ಎಲೆ ಅಥವಾ ಕಾಂಡ ಏನಿರುತ್ತೆ ಎಲ್ಲ ಕಡೆ ರಸ ಇರುತ್ತೆ. ಈ ರಸ ಇರೋ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಅದು ಹಳದಿ ಬಣ್ಣಕ್ಕೆ ತಿರುಗಿ ಒಂದು ಒಂದು ಹಳದಿ ಬಣ್ಣದ ಚುಕ್ಕೆಗಳು ಜೊತೆಗೂಡಿ ಎಲೆ ಒಣಗಿಯ ಎಲೆ ಎಲ್ಲ ಕೆಳಗಡೆ ಉದುರುತ್ತೆ. ಇದರಲ್ಲಿ ಈ ರಸ ಇರುವ ಕೀಟಗಳಿಂದ ಒಂದು ಎಲೆಗಳು ಎಲ್ಲ ಹಳದಿ ಬಣ್ಣಕ್ಕೆ ಬರುತ್ತೆ, ಮತ್ತೆ ಎಲೆ ಸುರುಳಿ ಸುತ್ತೋದು, ಮತ್ತೆ ವಕ್ರಾಕಾರವಾಗಿ ಅದ್ರ ಆಕಾರ ಕಳ್ಕೊಳ್ಳೋದು, ಮತ್ತೆ ಈ ಕೀಟಗಳು ಹಾನಿ ಮಾಡಿರುವ ಗಿಡಗಳು ಆರೋಗ್ಯವಂತವಾಗಿ ಕಾಣೋದಿಲ್ಲ, ಮತ್ತೆ ಎಲೆ ಉದುರೋದು, ಮತ್ತೆ ಹಣ್ಣು ಉದುರೋದು, ಹಣ್ಣು ಸರಿಯಾಗಿ ಕಚ್ಚದೇ ಇರೋದು, ಈ ರೀತಿಯಂತ ತೊಂದರೆ ಗಿಡದಲ್ಲಿ ಕಾಣಿಸುತ್ತೆ. ಇನ್ನು ಎಲೆ ತಿನ್ನುವ ಕೀಟಗಳು ಬಗ್ಗೆ ಬಂದ್ರೆ ಅದರಲ್ಲಿ ಎರಡು ರೀತಿಯ ಕೀಟಗಳಿದೆ. ಒಂದು ಎಲೆ ಕೊರಕ ಅಥವಾ ಎಲೆ ಸುರುಳಿ ಸುತ್ತುವಂತ ಒಂದು ಕೀಟ ಇದೆ, ಇನ್ನೊಂದು ನಿಂಬೆ ಹಣ್ಣಿನ ಚಿಟ್ಟೆ ಲೆಮನ್ ಬಟರ್ಫ್ಲೈ ಅಂತ ಕರಿತೀವಿ. ಮೊದಲನೆಯದು ಎಲೆ ಕೊರಕ ಲೀಫ್ ಮೈನರ್, ಅದು ತುಂಬಾ ಸಣ್ಣದಾಗಿ ಒಂದು ಸಿಲ್ವರ್ ಅಥವಾ ವೈಟ್ ಕಲರ್ ಚಿಟ್ಟೆ ಆಗಿರುತ್ತೆ. ಮತ್ತೆ ಅದ್ ಏನ್ ಮಾಡುತ್ತೆ ಅಂದ್ರೆ ಆ ಚಿಟ್ಟೆಯ ಮರಿ ಹುಳು ಏನಿರುತ್ತೆ ಅದು ಎಲೆಯ ಕೆಳಭಾಗದಲ್ಲಿ ವೃತ್ತಾಕಾರದಲ್ಲಿ ಎಲೆನ ಕೊರೆದು ತಿನ್ನೋದ್ರಿಂದ ಆ ಎಲೆನಲ್ಲಿ ವೃತ್ತಾಕಾರವಾಗಿ ಕಾಣುತ್ತೆ. ಆ ಡ್ಯಾಮೇಜ್ ಮಾಡಿರೋ ಎಲೆ ಕೆಳಗಡೆ ಆಗಿ ಮುದ್ರಡೋಗುತ್ತೆ, ಮತ್ತೆ ಅದು ಒಣಗಿ ಕೆಳಗಡೆ ಬೀಳುತ್ತೆ. ಈ ಕೀಟ ಜಾಸ್ತಿ ನರ್ಸರಿಯಲ್ಲಿ ಕಂಡು ಬರುತ್ತೆ. ಮತ್ತೆ ಈ ನಿಂಬೆ ಹಣ್ಣಿನ ಚಿಟ್ಟೆ ಅಂತ ಏನಿದೆಯಲ್ಲ, ಇದು ಗಿಡದ ಎಲ್ಲಾ ರೀತಿಯ ಎಲೆಗಳು, ಹೊಸ ಎಲೆ ಹಳೆ ಎಲೆ ಅಂತ ಇಲ್ಲ, ಎಲ್ಲಾ ಎಲೆಗಳನ್ನು ಕೂಡ ತಿನ್ನುತ್ತೆ. ಇದು ಎಲೆಗಳನ್ನ ಪೂರ ತಿನ್ನೋದ್ರಿಂದ ಅದು ಗಿಡದಲ್ಲಿ ಎಲೆ ಇಲ್ಲದೆ ಇರೋ ಹಾಗೆ ಮಾಡುತ್ತೆ. ಮತ್ತೆ ಈ ಹುಳ ನೋಡೋದಿಕ್ಕೆ ಹೇಗಿರುತ್ತೆ ಅಂದ್ರೆ ಪಕ್ಷಿಗಳ ಇಕ್ಕೆ ಇರುತ್ತಲ್ಲ ಆ ರೀತಿ ಅದು ಗಿಡದ ಎಲೆ ಮೇಲೆ ಕಾಣಿಸುತ್ತೆ. ಇದರಿಂದ ಅದು ಬೇರೆ ಪಕ್ಷಿಗಳೇ ಆಗ್ಲಿ ಬೇರೆ ಇದೇ ಆಗ್ಲಿ ಅದನ್ನ ತಿನ್ನಬಾರ್ದು ಅನ್ನೋದಕ್ಕೋಸ್ಕರ ಆ ಹುಳ ಆ ರೀತಿ ಬಣ್ಣದಲ್ಲಿ ಕಾಣಿಸುತ್ತೆ. ಮತ್ತೆ ಮೂರನೇ ಕೆಟಗರಿಗೆ ಬಂದ್ರೆ ಈ ಹಣ್ಣಿಗೆ ಹಾನಿ ಮಾಡುವಂತ ಹುಳಗಳು ಬರುತ್ತೆ. ಅದರಲ್ಲಿ ನಾನು ಮೊದಲೇ ಹೇಳಿದಾಗೆ ಹಣ್ಣಿನ ನೊಣ ಒಂದು ಬರುತ್ತೆ. ಎರಡನೆಯದಾಗಿ ಹಣ್ಣಿನ ರಸ ಹೀರುವ ಪತಂಗಗಳು ಅಂತ ಕರಿತೀವಿ. ಈ ಎರಡು ಕೀಟಗಳು ಬರುತ್ತೆ. ಈ ಹಣ್ಣಿನ ನೊಣ ಏನು ಮಾಡುತ್ತೆ ಅಂತ ಅಂದ್ರೆ ಹಣ್ಣಿನಲ್ಲಿ ಮೊಟ್ಟೆ ಇಟ್ಟು ಮರಿ ಹುಳು ಆ ಹಣ್ಣನ್ನ ತಿಂದು ಅದು ಹಣ್ಣು ಕೊಳೆಯೋ ಹಾಗೆ ಉದುರೋ ಹಾಗೆ ಮಾಡುತ್ತೆ. ಇನ್ನ ಈ ರಸ ಇರುವ ಪತಂಗ ಏನಿರುತ್ತೆ ಇದು ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ಹಣ್ಣುಗಳಿಗೆ ಹಾನಿ ಮಾಡುತ್ತೆ. ಏನು ನಾವು ಕೀಳೋ ಸಮಯದಲ್ಲಿ ಇರುತ್ತೆ ಅಥವಾ ಇನ್ನು ಹಣ್ಣು ಆಗೋ ಸಮಯದಲ್ಲಿ ಏನಿರುತ್ತೆ ಅದು ಕಿತ್ತಳೆ, ಆ ಸಮಯದಲ್ಲಿ ಈ ಪತಂಗ ಮೌತ್ ಪಾರ್ಟಿಂದ ಅದನ್ನ ಪಿಯರ್ಸ್ ಮಾಡಿ ಆ ರಸವನ್ನ ಹೀರುತ್ತೆ. ರಸವನ್ನ ಹೀರೋದ್ರಿಂದ ರಸ ಹೀರಿರುವ ಜಾಗ ಏನಾಗುತ್ತೆ ಅದು ಕೊಳೆಯುತ್ತೆ. ಕೊಳೆಯೋದ್ರಿಂದ ಅಲ್ಲಿ ಬೇರೆ ರೀತಿಯ ಫಂಗಸ್ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ ಆಗಿ ಸೆಕೆಂಡರಿ ಇನ್ಫೆಕ್ಷನ್ ಆಗುತ್ತೆ, ಅದರಿಂದ ಅದು ಕೊಳೆಯುತ್ತೆ. ಜೊತೆಗೆ ಆ ಕೊಳೆತ ಹಣ್ಣು ಕೆಳಗಡೆ ಬೀಳುತ್ತೆ. ಈ ರೀತಿಯ ಹಣ್ಣುಗಳಿಗೆ ಪತಂಗ ಹಾನಿ ಮಾಡುತ್ತೆ. ಮತ್ತೆ ಕೊನೆಯದಾಗಿ ಈ ರೆಂಬೆ ಮತ್ತೆ ಕಾಂಡ ಕೊರಕ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ ಅಂತ ಅಂದ್ರೆ ಹೊಸ ರೆಂಬೆಗಳು ಬಂದಿರುತ್ತೆ ಆ ರೆಂಬೆಗಳನ್ನ ಕೊರೆದು ಅದರ ಮೃದುವಾದ ಭಾಗಗಳನ್ನ ತಿನ್ನುತ್ತೆ. ಮೃದುವಾದ ಭಾಗಗಳನ್ನ ತಿನ್ನೋದ್ರಿಂದ ಅದ್ರ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಇನ್ನು ವಯಸ್ಕ ಮರಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ ಕಾಂಡಗಳನ್ನ ಕೊರೆದು ಆ ಕಾಂಡದ ಭಾಗಗಳನ್ನ ತಿನ್ನುತ್ತೆ. ಮತ್ತೆ ಬೆಳಿಗ್ಗೆ ಸಮಯದಲ್ಲಿ ಇದು ಹಾನಿ ಮಾಡುತ್ತೆ. ರಾತ್ರಿಯ ಸಮಯದಲ್ಲಿ ಏನು ಕೊರೆದಿರುತ್ತಲ್ಲ ಜಾಗ ಆ ಜಾಗದಲ್ಲಿ ಅದು ಹೌದ್ಕೊಂಡಿರುತ್ತೆ. ಓನ್ಲಿ ಬೆಳಿಗ್ಗೆ ಸಮಯದಲ್ಲಿ ಬಂದು ಇದು ಹಾನಿ ಮಾಡುತ್ತೆ. ಇನ್ನು ಹಣ್ಣಿನ ಪತಂಗ ಏನಿರುತ್ತೆ ಅದು ರಾತ್ರಿ ಸಮಯದಲ್ಲಿ ಬಂದು ಹಾನಿ ಮಾಡುತ್ತೆ ಹಣ್ಣಿಗೆ. ಇವಿಷ್ಟು ಈ ಕೊಡಗಿನ ಕಿತ್ತಳೆಗೆ ಬರುವ ಕೀಟಗಳ ಬಗ್ಗೆ ಆಯ್ತು. ಹೇಗೆ ಹತೋಟಿ ಮಾಡಬೇಕು? ಈಗ ಒಂದೊಂದು ಕೀಟದ್ದು ಒಂದೊಂದು ತರ ವಿಚಿತ್ರವಾದ ಹಾನಿಯ ಸ್ವಭಾವ ಹೇಳ್ತಾ ಇದ್ರಿ. ಒಂದು ರಾತ್ರಿ ಬಂದು ಹಾನಿ ಮಾಡುತ್ತೆ, ಇನ್ನೊಂದು ಬೆಳಗಿನ ಹೊತ್ತು ಹಾನಿ ಮಾಡುತ್ತೆ, ಕೆಲವೊಂದು ಗೊತ್ತಾಗದಂತೆ, ಮನುಷ್ಯರಿಗೂ ಗೊತ್ತಾಗಲ್ಲ ಬೇರೆ ಪಕ್ಷಿಗಳಿಗೂ ಗೊತ್ತಾಗಲ್ಲ. ಆತರ ವೇಷ ಧರಿಸಿ ಎಲೆಗಳನ್ನ ತಿನ್ನುತ್ತೆ, ರಸವನ್ನ ಹೀರಿ ಸಮಸ್ಯೆನ ಉಂಟು ಮಾಡೋದಿದೆ. ಹೇಗೆ ಇವನ್ನೆಲ್ಲ ನಿಯಂತ್ರಣ ಮಾಡ್ಕೊಳ್ಬಹುದು? ನೈಸರ್ಗಿಕವಾಗಿ ಏನಾದ್ರೂ ಕ್ರಮಗಳಿದಾವೆ ಅಥವಾ ರೈತರ ಮಟ್ಟದಲ್ಲಿ ಏನು ಮಾಡ್ಲಿಕ್ಕೆ ಅವಕಾಶ ಇದೆ? ರಾಸಾಯನಿಕವಾಗಿ ಹೇಗೆ ನಿಯಂತ್ರಿಸಬಹುದು? ಇದಕ್ಕೆ ಮೊದಲು ರಸ ಹೀರುವ ಕೀಟಗಳಿಗೆ ಸಮಗ್ರ ನಿರ್ವಹಣೆ ಅಂತ ಹೇಳ್ಬೋದು. ಈಗ ರಸ ಹೀರುವ ಕೀಟಗಳಿಗೆ ಮಾಡುವ ನಿರ್ವಹಣೆ ಬೇರೆ ಕೀಟಗಳಿಗೆ ಅದು ಅನ್ವಯ ಆಗೋದಿಲ್ಲ. ಈಗ ರಸ ಹೀರುವ ಕೀಟಗಳಿಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಗುಂಪು ಗುಂಪಾಗಿ ಎಲ್ಲಿ ಆ ಕೀಟಗಳು ಇರುತ್ತೆ, ಈ ಹೊಸದಾಗಿ ಬಂದಿರುವಂತ ಎಲೆ ರೆಂಬೆಗಳು ಇರುತ್ತೆ ಆ ಜಾಗದಲ್ಲಿ ಅದು ಜಾಸ್ತಿ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು? ಪ್ರೂನಿಂಗ್ ಅಂತ ಮಾಡ್ಬೇಕು, ಅಂದ್ರೆ ಸವರುವಿಕೆ ಅದನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಈ ಕೀಟಗಳು ಅದರಲ್ಲೂ ಏನು ಹಸಿರು ಏನು ಮತ್ತೆ ಕಪ್ಪು ಏನು ಅಂತ ಹೇಳಿದ್ನಲ್ಲ, ಅದು ಮತ್ತೆ ಈ ಸಿಲ್ಲಿಡ್ಸ್ ಅಂತ ಏನ್ ಹೇಳಿದೆ, ಈ ಎರಡು ಕೀಟಗಳು ಹಳದಿ ಬಣ್ಣಕ್ಕೆ ಆಕರ್ಷಣೆಗೊಳ್ಳುತ್ತೆ. ಅದಕ್ಕೆ ನಾವು ಹಳದಿ ಬಣ್ಣದ ಒಂದು ಟ್ರಾಪ್ ಅಂತ ಹೇಳ್ತೀವಿ, ಹಣ್ಣಿನ ಗಿಡಗಳು ಇರುವಂತ ಜಾಗದಲ್ಲಿ ಹಾಕೋದ್ರಿಂದ, ಅದನ್ನು ಕೂಡ ಎಕರೆಗೆ 4 ಟ್ರಾಪ್ಗಳನ್ನ ಹಾಕೋದ್ರಿಂದ ಈ ಕೀಟಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬಹುದು. ಮೂರನೆಯದಾಗಿ ಏನು ಅಂದ್ರೆ, ಕೊಡಗಿನ ಕಿತ್ತಳೆ ಇಲ್ಲದೆ ಇರುವಂತ ಸಮಯದಲ್ಲಿ ಅಥವಾ ಅದರಲ್ಲಿ ಎಲೆಗಳೆಲ್ಲ ಉದುರೋಗಿರುತ್ತೆ ಆ ಸಮಯದಲ್ಲಿ ಇದು ಬೇರೆ ಗಿಡಗಳ ಮೇಲೆ ಅವು ತಮ್ಮ ಜೀವನವನ್ನ ನಡೆಸ್ತವೆ. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ, ಈ ರಸ ಇರುವ ಕೀಟಗಳಲ್ಲಿ ಈ ಸಿಲ್ಲಿಡ್ಸ್ ಅಂತ ಏನಿದೆ ಅದು ತುಂಬಾ ಹಾನಿಯನ್ನು ಉಂಟು ಮಾಡುತ್ತೆ. ಅದು ಜೀವನ ಕ್ರಮ ನಡೆಸೋದು ಅಂದ್ರೆ ಕರಿಬೇವಿನ ಗಿಡ ಅಂತ ಇದೆ, ಆ ಕರಿಬೇವಿನ ಗಿಡದ ಮೇಲೆ ಇದು ತುಂಬಾ ಜಾಸ್ತಿ ಇರುತ್ತೆ. ಹಣ್ಣಿನ ಫೀಲ್ಡ್ ಇರುತ್ತೆ, ಅಲ್ಲಿ ಈ ಕರಿಬೇವಿನ ಗಿಡ ಇಲ್ಲದೆ ಇರೋ ಹಾಗೆ ನೀವು ನೋಡ್ಕೊಬೇಕು, ಇದ್ರೆ ಅದನ್ನ ತೆಗೆದುಹಾಕ್ಬೇಕು. ಮತ್ತೆ ಈ ಕಳೆ ಗಿಡಗಳಾಗ್ಲಿ ಬೇರೆ ಗಿಡಗಳು ಗಾರ್ಡನ್ ನಲ್ಲಿ ಅಥವಾ ಹಣ್ಣಿನ ತೋಟದಲ್ಲಿ ಇರಬಾರದು, ಅದನ್ನ ಮಾಡ್ಬೇಕು. ನಾಲ್ಕನೆಯದಾಗಿ ಏನು ಅಂದ್ರೆ, ನೈಸರ್ಗಿಕವಾಗಿ ಕೀಟಗಳು ಇರುತ್ತೆ, ಪರಾವಲಂಬಿ ಕೀಟಗಳು ಮತ್ತೆ ಪರಭಕ್ಷಕ ಕೀಟಗಳು ಅಂತ. ಆ ಪರಭಕ್ಷಕ ಕೀಟಗಳಲ್ಲಿ ಒಂದು ಲೇಡಿ ಬರ್ಡ್ ಬೀಟಲ್ ಅಂತ ಹೇಳ್ತೀವಿ, ಮತ್ತೆ ಸಿರ್ಫಿಡ್ ಲಾರ್ವಾ ಅಂತ ಹೇಳ್ತೀವಿ, ಮತ್ತೆ ಲೇಸ್ ವಿಂಗ್ ಬಗ್ಸ್ ಅಂತ ಹೇಳ್ತೀವಿ. ಈ ಕೀಟಗಳು ರಸ ಇರುವ ಕೀಟಗಳಿದವಲ್ಲ, ಈ ಕೀಟಗಳನ್ನ ತಿಂದು ಅವು ಜೀವನ ನಡೆಸುತ್ತೆ. ಅಂತ ಕೀಟಗಳು ಇದ್ರೆ ರಾಸಾಯನಿಕವನ್ನು ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕು, ಆಗ ಈ ಕೀಟಗಳು ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈ ನೈಸರ್ಗಿಕವಾಗಿ ಹಾನಿ ಮಾಡುವಂತ ಕೀಟಗಳನ್ನ ಇವು ಕಡಿಮೆ ಮಾಡುತ್ತೆ. ಮತ್ತೆ ಕೊನೆಯದಾಗಿ, ಜಾಸ್ತಿ ಹಾನಿ ಆಗ್ತಾ ಇದೆ ಬೆಳೆಗಳಿಗೆ ಈ ರಸ ಇರುವ ಕೀಟಗಳಿಂದ ಅಂದಾಗ ರಾಸಾಯನಿಕವನ್ನ ಸ್ಪ್ರೇ ಮಾಡಬಹುದು. ರಾಸಾಯನಿಕ ಅಂತ ಹೇಳಿದ್ರೆ ಒಂದು ಎರಡು ಕೆಮಿಕಲ್ ನ ಹೇಳ್ತೀನಿ ನಾನು, ಅದರಲ್ಲಿ ಒಂದು ಇಮಿಡಾಕ್ಲೋಪ್ರಿಡ್ ಅಂತ ಹೇಳ್ತೀವಿ, ಅದನ್ನ 0.3 ml 1 liter ಹಾಕ್ಬೇಕು. ಅದು ಇಲ್ಲ ಅಂತ ಹೇಳಿದ್ರೆ ಡೈಮಿಥೋಯೇಟ್ ಅಂತ ಇದೆ, ಅದು 1.5 ml 1 liter ಹಾಕ್ಬೇಕು. ಇದಿಷ್ಟು ರಸ ಇರುವ ಕೀಟಗಳಿಗೆ ಆಯ್ತು. ಇನ್ನು ಎಲೆ ತಿನ್ನುವ ಕೀಟಗಳು ಅಂತ ಏನ್ ಹೇಳಿದೆ, ಲೀಫ್ ಮೈನರ್, ಆ ಎಲೆ ಕೊರಕ ಹುಳು ಮತ್ತೆ ನಿಂಬೆಯ ಚಿಟ್ಟೆ, ಈ ಎರಡಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಎಲೆ ಕೊರಕ ಅದು ನರ್ಸರಿ ಸ್ಟೇಜ್ ನಲ್ಲಿ ಹೊಸ ಎಲೆಗಳು ಬರೋ ಸಮಯದಲ್ಲಿ ತುಂಬಾ ಹಾನಿ ಜಾಸ್ತಿ ಮಾಡುತ್ತೆ. ಹಾನಿಯಾದ ಎಲೆಗಳನ್ನ ಕಿತ್ತು ಸುಡೋದಾಗ್ಲಿ ಅಥವಾ ಡಂಪ್ ಮಾಡೋದಾಗ್ಲಿ ಮಾಡ್ಬೇಕು, ಅಂದ್ರೆ ಅದನ್ನ ಕಿತ್ತು ಎಸಿಬೇಕು. ಎರಡನೆಯದಾಗಿ ಏನು ಅಂತ ಅಂದ್ರೆ, ರೆಗ್ಯುಲರ್ ಆಗಿ ಪ್ರತಿ ವಾರಕ್ಕೆ 1 or 2 times ಆ ನರ್ಸರಿ ಅಥವಾ ಫೀಲ್ಡ್ ಅನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು, ಏನಾದ್ರೂ ಹೊಸ ಎಲೆಗಳಲ್ಲಿ ಈ ರೀತಿ ಕೀಟ ಕಾಣಿಸ್ತಾ ಇದೆಯಾ ಇಲ್ವಾ ಅಂತ, ಅದು ಮಾನಿಟರಿಂಗ್ ಅಂತ ಕರಿತೀವಿ. ಮೂರನೇದಾಗಿ ಏನು ಅಂದ್ರೆ, ಇದಕ್ಕೆ ರಾಸಾಯನಿಕ ಅಂದ್ರೆ ತುಂಬಾ ಜಾಸ್ತಿ ಇದೆ ಕಂಟ್ರೋಲ್ ಆಗ್ತಿಲ್ಲ ಅಂದಾಗ ರಾಸಾಯನಿಕವನ್ನ ಸ್ಪ್ರೇ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಮೂರನೇ ಕೆಟಗರಿ ಕೀಟಗಳು ನಾನು ಹೇಳಿದ್ದು ಹಣ್ಣಿಗೆ ಬರುವಂತ ಕೀಟಗಳು, ಈ ಫ್ರೂಟ್ ಫ್ಲೈಸ್ ಮತ್ತೆ ಹಣ್ಣಿನ ರಸ ಇರುವ ಪತಂಗ. ಫ್ರೂಟ್ ಫ್ಲೈಗೆ ಏನು ಅಂತ ಅಂದ್ರೆ, ಹಣ್ಣಿನ ತೋಟದಲ್ಲಿ 1 acre 4 ಬಲೆಗಳನ್ನ ಹಿಡೋದ್ರಿಂದ ಈ ಕೀಟವನ್ನ ಹತೋಟಿಗೆ ತರಬಹುದು. ಎರಡನೇದು ಹಣ್ಣಿನ ರಸ ಇರುವ ಪತಂಗ, ಈ ಪತಂಗವನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ, ಇದರ ಆಲ್ಟರ್ನೇಟ್ ಹೋಸ್ಟ್ ಅಂತ ಹೇಳ್ತೀವಿ ಅಮೃತ ಬಳ್ಳಿ. ಕಿತ್ತಳೆ ಹಣ್ಣಿನ ಗಿಡ ಸಿಗದೇ ಇರೋ ಸಮಯದಲ್ಲಿ ಇದರ ಜೀವನ ಕ್ರಮವನ್ನ ಈ ಅಮೃತ ಬಳ್ಳಿ ಗಿಡದ ಮೇಲೆ ಅದು ನಡೆಸುತ್ತೆ. ಆ ಗಿಡ ತೋಟದಲ್ಲಿ ಇಲ್ಲದೇ ಇರೋ ಹಾಗೆ ಅದನ್ನ ನೋಡಿಕೊಳ್ಬೇಕು, ಅದು ಎರಡನೇದು. ಮೂರನೇದು ಇದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಹತೋಟಿಗೆ ಕಾಯಿ ಹಣ್ಣಾಗೋ ಸಮಯದಲ್ಲಿ ಹಣ್ಣನ್ನ ನಾವು ಪೇಪರ್ ಬ್ಯಾಗ್ ನಲ್ಲಿ ಕವರ್ ಮಾಡ್ಬೇಕು, ಅದರಿಂದ ಈ ಪತಂಗ ರಸ ಇರುವುದನ್ನ ತಡೆಗಟ್ಟುತ್ತೆ. ಇನ್ನೊಂದೇನ್ ಮಾಡ್ಬೇಕು, ಹಣ್ಣಿನ ನೊಣ ಮತ್ತೆ ಈ ಪತಂಗ ಎರಡಕ್ಕೂ ಒಂದು ಪಾಯ್ಸನ್ ಬೇಟಿಂಗ್ ಅಂತ ಮಾಡ್ತೀವಿ. ಈ ಪಾಯ್ಸನ್ ಬೇಟಿಂಗ್ ಹೇಗ್ ಮಾಡ್ಬೇಕು ಅಂತ ಅಂದ್ರೆ 200 ಗ್ರಾಂ ಬೆಲ್ಲ ಮತ್ತೆ 20 ml ಮೆಲಾಥಿಯನ್ ರಾಸಾಯನಿಕ ಮತ್ತೆ 2 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಒಂದು ಪ್ಲಾಸ್ಟಿಕ್ ಟಬ್ ನಲ್ಲಿ ಆ ಮಿಶ್ರಣವನ್ನ ಹಾಕಿ ಆ ಟಬ್ ನ ಮೇಲೆ ಒಂದು 60 ವ್ಯಾಟ್ ಬಲ್ಬ್ ನ ನೇತಾಕೋದಿಂದ ರಾತ್ರಿಯ ಸಮಯದಲ್ಲಿ ಈ ಕೀಟಗಳು ಅದಕ್ಕೆ ಆಕರ್ಷಣೆಗೊಂಡು ಆ ರಾಸಾಯನಿಕದಲ್ಲಿ ಬಿದ್ದು ಸಾಯುತ್ತೆ. ಈ ರೀತಿ ಇದನ್ನ ಹತೋಟಿ ಮಾಡಬಹುದು. ಕೊನೆಯದಾಗಿ ಈ ರೆಂಬೆ ಅಥವಾ ಕಾಂಡ ಕೊರಕ ಅಂತ ಏನ್ ಹೇಳ್ತೀವಿ, ಇದನ್ನ ಹೇಗ್ ಹತೋಟಿ ಮಾಡ್ಬೇಕು ಅಂದ್ರೆ ಆ ಡ್ಯಾಮೇಜ್ ಆಗಿರುವಂತ ಅಂದ್ರೆ ಹಾನಿ ಮಾಡಿರುವಂತ ಕೊಂಬೆಗಳು ರೆಂಬೆಗಳನ್ನ ಸವರುವಿಕೆ ಪ್ರೂನಿಂಗ್ ಮಾಡಬೇಕು. ಎರಡನೆಯದಾಗಿ ಏನು ಅಂದ್ರೆ ಗಿಡಗಳಿಗೆ ಈ ಕೊಡಲಿಯಿಂದ ಹಾನಿ ಮಾಡಬಾರದು. ಹಾನಿಯಾಗಿರೋ ಜಾಗದಲ್ಲಿ ಈ ಹುಳು ಬಂದು ಸೇರ್ಕೊಳ್ಳೋ ಸಂಭವ ಇರುತ್ತೆ, ಅದರಿಂದ ಅದಕ್ಕೆ ಇಂಜುರಿ ಮಾಡಬಾರದು. ಮೂರನೆಯದಾಗಿ ಏನು ಅಂತ ಅಂದ್ರೆ ಸವರುವಿಕೆ ಆದ್ಮೇಲೆ ಪ್ರಿವೆಂಟಿವ್ ಆಗಿ ಒಂದು ರಾಸಾಯನಿಕವನ್ನ ಸ್ಪ್ರೇ ಮಾಡಬೇಕಾಗುತ್ತೆ. ನಾಲ್ಕನೆಯದಾಗಿ ಏನು ಅಂದ್ರೆ ಈ ಹುಳು ಕೊರೆದಿರೋಂತ ಜಾಗಕ್ಕೆ ಈ ಕೆರೋಸಿನ್ ಅಥವಾ ಪೆಟ್ರೋಲ್ ಅದನ್ನ ಇಂಜೆಕ್ಟ್ ಮಾಡಿ ಆ ಪ್ಲಗ್ ನ ಮಣ್ಣಿನಿಂದ ಅಥವಾ ಕ್ಲೇ ಅಥವಾ ಕಾಟನ್ ಇಂದ ಮುಚ್ಚೋದ್ರಿಂದ ಆ ಹುಳು ಅಲ್ಲೇ ಸಾಯೋ ಹಾಗೆ ಮಾಡಬಹುದು. ಇದಿಷ್ಟು ಕೂಡ ಈ ಕಾಂಡ ಕೊರಕವನ್ನ ನಿರ್ವಹಣೆ ಮಾಡುತ್ತೆ. ಜಾಗ್ರತೆ ಬೇಕು, ವಿಷ ರಾಸಾಯನಿಕಗಳೇ ಬಳಕೆ ಆಗ್ಬೇಕಂತೇನಿಲ್ಲ. ನಿಸರ್ಗದಲ್ಲಿ ಪರತಂತ್ರ ಜೀವಿಗಳು, ಪರೋಪಕಾರಿ ಜೀವಿಗಳು ಇದಾವೆ. ಈ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ನಾನಾ ರೀತಿಯ ಕ್ರಮಗಳು ನಿಸರ್ಗದಲ್ಲಿ ಇರೋದ್ರಿಂದ ಅದನ್ನು ಗಮನಿಸ್ತಾ ಇರಬೇಕು. ರಾಸಾಯನಿಕಗಳನ್ನ ಬಳಸುವಾಗ ಎಚ್ಚರಿಕೆನೂ ಇಟ್ಕೊಳ್ಬೇಕು. ಕಿತ್ತಳೆ ಕಮ್ಮಿ ಆಗ್ಲಿಕ್ಕೆ ಕಾರಣಗಳು ತುಂಬಾ ಇದಾವೆ. ಅದರಲ್ಲಿ ಕೀಟ ರೋಗಗಳ ಬಾಧೆನೂ ಪ್ರಮುಖವಾದದ್ದು, ಮಣ್ಣಿನ ಫಲವತ್ತತೆಯು ಕಾರಣವಾಗ್ತದೆ. ಹೀಗಿರೋದ್ರಿಂದ ಕೀಟಗಳ ಹಾನಿಯನ್ನ ತಪ್ಪಿಸ್ಲಿಕ್ಕಾಗಿ, ಬೆಳೆಯನ್ನ ಉತ್ತಮ ಪಡಿಸಲಿಕ್ಕೆ, ಬೆಳೆಯಲ್ಲಿ ಒಳ್ಳೆ ಇಳುವರಿಯನ್ನ ಪಡೆದುಕೊಳ್ಳಿಕ್ಕೆ ಕೆಲಸ ಕಾರ್ಯಗಳನ್ನ ಆಗಿಂದಾಗೆ ಮಾಡ್ತಾ ಇರಲಿ ನಮ್ಮ ರೈತರು. ಈ ಸಂದರ್ಭದಲ್ಲಿ ತಾವು ಕಿತ್ತಳೆಯ ಕೀಟಗಳನ್ನ ಹೇಗೆ ನಿಯಂತ್ರಣದಲ್ಲಿ ಇಡಲಿಕ್ಕೆ ಕೆಲಸಗಳನ್ನ ಮಾಡಬೇಕು ಮತ್ತು ಯಾವ್ಯಾವ ಕೀಟಗಳು ಕಿತ್ತಳೆಯಲ್ಲಿ ಕಾಣಿಸಿಕೊಳ್ತವೆ ಅನ್ನೋದ್ರ ಬಗ್ಗೆ ಮಾತನಾಡಿದಿರಿ. ತಮಗೆ ಧನ್ಯವಾದಗಳು ರಾಣಿಯವರೇ. ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳಿದ್ರೆ ಕೊಡಗಿನ ಕಿತ್ತಳೆಗೆ ಕಾಣಿಸುವ ಕೀಟಗಳು ಮತ್ತು ಅವುಗಳ ಹಾನಿ ಹತೋಟಿ ಈ ಕುರಿತಂತೆ ಇವತ್ತು ನಿಮಗೆ ಸಲಹೆಗಳನ್ನು ನೀಡಿದವರು ಚಟ್ಟಳಿಯ ಕೇಂದ್ರೀಯ ತೋಟಗಾರಿಕೆ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಯಾಗಿರುವ ಡಾಕ್ಟರ್ ಎಟಿ ರಾಣಿ ಅವರು. ಅವರ ಸಂಖ್ಯೆ 8073193991 8073193991. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಾಂಧವರೇ, ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಎಷ್ಟು ಕೊಟ್ಟರೂ ಸಾಲದೆ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ರೈತರ ಬಳಿ ದನಕರುಗಳಿಲ್ಲ, ಮೇಕೆ ಆಡುಗಳು ಇಲ್ಲ, ಕೋಳಿಗಳನ್ನು ಎಷ್ಟೋ ಜನ ಸಾಕ್ಲಿಕ್ಕೆ ಆಗ್ತಾ ಇಲ್ಲ. ವಾಣಿಜ್ಯ ಮಟ್ಟದಲ್ಲಿ ಕೆಲವು ಜನ ರೈತರು ಕೋಳಿಗಳನ್ನ, ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ 10-20 ಯಾಕೆ 50-100 ತನಕ ಅಥವಾ 500-1,000 ತನಕ ಸಾಕೋದಿದೆ. ಈ ಹಿಂದೆಲ್ಲ ನಾಡತಳಿ ಹಸುಗಳನ್ನ, ಪ್ರಾಣಿಗಳನ್ನ ಯಥೇಚ್ಛವಾಗಿ ಹಳ್ಳಿಗಳಲ್ಲಿ ಸಾಕಲಾಗ್ತಾ ಇತ್ತು. ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಅಥವಾ 7-8 ಗಂಟೆ ನಂತರ 11 ಗಂಟೆ ಒಳಗೆ ಓಣಿ ತುಂಬ ಹಸುಗಳು, ಎಮ್ಮೆಗಳು ಅಡ್ಡಾಡಿಕೊಂಡು ಮೇಲಿಕ್ಕೆ ಹೋಗ್ತಾ ಇದ್ದು. ಒಬ್ರೋ ಇಬ್ರೋ 100+ ದನಕರುಗಳನ್ನ ಸಾಕ್ಲಿಕ್ಕೆ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾ ಇದ್ರು. 10+ ಮನೆಗಳ ದನಕರುಗಳನ್ನ ಒಟ್ಟೊಟ್ಟಿಗೆ ಸೇರಿಸಿ ಮೇಯಿಸಿಕೊಂಡು ಬರ್ತಾ ಇದ್ರು. ಆದರೆ ಈಗ ಒಬ್ಬೊಬ್ಬರೇ 1-2 ಹಸುಗಳನ್ನ, ಎಮ್ಮೆಗಳನ್ನ ಸಾಕಿಕೊಳ್ಳೋದಿದೆ ಅಥವಾ ಅವು ಇಲ್ದಲನೇ ನಡೆಯುತ್ತಂತ ಅನ್ಕೊಂಡು ಬೇಸಾಯ ಮಾಡೋದಿದೆ. ಕೇಳಿದ್ರೆ ನಮಗಿರುವ ಎಷ್ಟೇ ಜಮೀನಾದ್ರೂ ಅದು ಫಲವತ್ತಾಗಿದ್ರೆ ನಮ್ಮ ಬದುಕು ಹಸನಾಗಿದೆ ಅಂತ ಅರ್ಥ. ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಅವಲಂಬನೆ ಆದಷ್ಟು ಅಪಾಯಗಳು ಕಾದಿದ್ದೇವೆ ಅಂತ ಅನ್ಕೊಂಡು ನಾವು ತಿಳ್ಕೊಳ್ಳೇಬೇಕು. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು ಚೆನ್ನಾಗಿ ನಡಿಬೇಕಾದ್ರೆ ಸಾವಯವ ಗೊಬ್ಬರಗಳನ್ನ ತಪ್ಪದೆ ಪೂರೈಕೆ ಮಾಡಬೇಕು. ಸಗಣಿ ಗೊಬ್ಬರ ಅಲ್ಲದೇ ಹಸಿರೆಲೆ ಗೊಬ್ಬರ, ಮರಗಿಡಗಳ ತರಗು, ಎರೆಹುಳು ಗೊಬ್ಬರ, ಕೋಳಿ ಹಿಕ್ಕೆ, ಹಿಂಡಿ ಗೊಬ್ಬರಗಳು, ಹೀಗೆ 10-6 ಮೂಲಗಳನ್ನ ನಾವು ಹುಡುಕಂತ ಹೋದ್ರೆ ಸಿಕ್ಕೇ ಸಿಗ್ತವೆ. ಯಥೇಚ್ಛವಾಗಿ ನಾವು ಸಾವಯವ ಗೊಬ್ಬರಗಳನ್ನ ಮಾಡ್ತಾ ಭೂಮಿಗೆ ಹಾಕ್ತಾ ಹೋದ್ರೆ ನಾವು ಅಂದುಕೊಂಡದಕ್ಕಿಂತ ಬೆಳೆ ಉತ್ತಮವಾಗಿ ಬರ್ತದೆ. ಹಾಗೆ ಮುಂಬರುವ ದಿನಗಳಲ್ಲಿ ಆಗುವ ವ್ಯತ್ಯಾಸಗಳನ್ನ ಮಣ್ಣು ನಿಭಾಯಿಸುತ್ತೆ. ಬೆಳೆ ಬಾಳಿಕೆ ಬರುತ್ತೆ, ಆ ಬೆಳೆಯ ಉತ್ಪನ್ನ ಚೆನ್ನಾಗಿರುತ್ತೆ, ಹಾಗೆ

ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ ಕೊಡಬೇಕು. ಸಾವಯವ ಗೊಬ್ಬರಗಳನ್ನು ಇಡಬೇಕು, ವಿಷದಂತ ಪರಿಕರಗಳನ್ನು ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,900 ರೂಪಾಯಿಯಿಂದ 16,300 ರೂಪಾಯಿ, ಅರೇಬಿಕಾ ಚೆರಿ 9,100 ರೂಪಾಯಿಯಿಂದ 9,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,750 ರೂಪಾಯಿಯಿಂದ 10,000 ರೂಪಾಯಿ, ರೋಬೆಸ್ಟಾ ಚೆರಿ 4,750 ರೂಪಾಯಿಯಿಂದ 5,000 ರೂಪಾಯಿ, ಅಡಿಕೆ ಧಾರಣೆ ಕ್ವಿಂಟಲ್ಗೆ 45,000 ರೂಪಾಯಿಯಿಂದ 56,000 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470 ರೂಪಾಯಿಯಿಂದ 475 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಗಲಿದೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827220006. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:20 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಕನ್ನಡಕ ಡಿನ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಪವಿತ್ರ ತುಲಾ ಸಂಕ್ರಮಣ ತೀರ್ಥೋದ್ಭವ ಸಿದ್ದತೆ ಬಗ್ಗೆ ಮಾಹಿತಿ ಪಡ್ಕೊಂಡ ಸಚಿವರು. ಅಕ್ಟೋಬರ್ 21 ಕಾವೇರಿ ನದಿ ಉತ್ಸವ, ಅಗತ್ಯ ಸಹಕಾರಕ್ಕೆ ಮನವಿ. ಜೊಂಪೆನ ವಿವರ. ನಾಡನ ಜೀವನದಿ ಪವಿತ್ರ ಕ್ಷೇತ್ರ ತಲಕಾವೇರಿಯಲ್ಲಿ ನಡೆಯುವ ತುಲಾ ಸಂಕ್ರಮಣ ತೀರ್ಥೋದ್ಭವ ತಯಾರಿ ಸಂಬಂಧ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶವು ಅಧಿಕಾರಿಗಳಿಂದ ಮಾಹಿತಿ ತಕ್ಕೊಂಡು ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಿಇಒ ಕಚೇರಿಯಲ್ಲಿ ಅಧಿಕಾರಿಗಳೊಟ್ಟಿಗೆ ನಡೆದ ಸಭೆಯಲ್ಲಿ ಮಾಹಿತಿ ತಕ್ಕಂಡ ಸಚಿವರು ಕೋವಿಡ್ 19 ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ಈ ಸಲ ಭಕ್ತಾದಿಗಳಿಗೆ ಯಾವುದೇ ತರದ ತೊಂದರೆ ಆಗದಂಗೆ ನಿಗಾ ತಕ್ಕಣಕು ಸಾಯಂಕಾಲ ತೀರ್ಥೋದ್ವಯ ಆಗುವುದರಿಂದ ಬೆಳಕಿನ ವ್ಯವಸ್ಥೆ, ಸರಿಯಾದ ಸಾರಿಗೆ ಸಂಚಾರ ವ್ಯವಸ್ಥೆ, ಬಸ್ ಸೌಲಭ್ಯ ಹಿಂಗೆ ಬೇರೆ ಬೇರೆ ತಯಾರಿ ಮಾಡಿಕೊಳ್ಳುವಂಗೆ ಸಚಿವರಿಗೂ ಹೇಳಿದರು. ಇದೇ ಸುರುನ ಸಲ ಕಾವೇರಿ ನದಿ ಉತ್ಸವನ ಅಕ್ಟೋಬರ್ 21ರಂದು ತಾಯಿ ಕಾವೇರಿ ನದಿ ಉಗಮಸ್ಥಾನ ಪುಣ್ಯಕ್ಷೇತ್ರ ತಲಕಾವೇರಿ ಮತ್ತೆ ತ್ರಿವೇಣಿ ಸಂಗಮ ಭಾಗಮಂಡಲೆಯಲ್ಲಿ ನಡೆಸಿಕೆ ತೀರ್ಮಾನ ಆಗಿದ್ದು, ಜಿಲ್ಲಾಡಳಿತ ಅಗತ್ಯ ಸಹಕಾರ ಕೊಡುವಂಗೆ ಕಾವೇರಿ ನದಿ ಸ್ವಚ್ಛತಾ ಆಂದೋಲನದ ಪದಾಧಿಕಾರಿಗ ಮನವಿ ಮಾಡಿದು. ಅಧಿಕಾರಿಕ ಕೆಡಿಪಿ ಸಭೆನ ಗಂಭೀರ ಆಗಿ ತಕ್ಕೊಣಕು, ಇಲ್ಲದಿದ್ದರೆ ನಿಯಮಾನುಸಾರ ಕ್ರಮ ತಕ್ಕೊಣಕುತ್ತಾ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಎಚ್ಚರಿಸಿದರು. ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಬಾಡಲಿ ಇಂದು ನಡೆದ ಪ್ರಸಕ್ತ 2022-23ನೇ ಸಾಲಿನ ಸೆಪ್ಟೆಂಬರ್ 2022ರ ಕಡೆವರೆಗಿನ ಕರ್ನಾಟಕ ಅಭಿವೃದ್ದಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆನ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೆಡಿಪಿ ಸಭೆಗೆ ಎಲ್ಲಾ ತರದ ಮಾಹಿತಿನ ಅಧ್ಯಯನ ಮಾಡಿ ಬಂದು ಸರಿಯಾದ ಮಾಹಿತಿ ಕೊಡಕು ಜವಾಬ್ದಾರಿಯಿಂದ ಕೆಲಸ ಮಾಡಕುತ್ತ ಬಿಸಿ ನಾಗೇಶ್ ಅವು ಹೇಳಿದರು. ಮಡಿಕೇರಿನ ಕೆ ನಿಡುಗಡೆ ಗ್ರಾಮದ 8 ಎಕರೆ ಜಾಗಲಿ ರೂಪಾಯಿ 53 ಲಕ್ಷ ಖರ್ಚುಲಿ ಮಾಡಿದ್ದ ಗೋಶಾಲೆನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವು ಉದ್ಘಾಟಿಸಿದರು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವು ರೂಪಾಯಿ 1 ಕೋಟಿ ರೂಪಾಯಿ ಮೊತ್ತದ ಗೋಶಾಲೆಗಾಗಿ ರೂಪಾಯಿ 53 ಲಕ್ಷ ಖರ್ಚು ಮಾಡಿದಳು. ಇದರಲ್ಲಿ 50 ಜಾನುವಾರುಗಳನ್ನ ಕಟ್ಟಿಹಾಕಿಕೆ ಜಾಗ ಇದ್ದು ಶೆಡ್ ಸಹ ಮಾಡಿದಳು. ಒಟ್ಟಿಗೆ ನೀರಿನ ಟ್ಯಾಂಕ್, ಗೊಬ್ಬರದ ಗುಂಡಿಗಳನ್ನ ಮಾಡಿದಳು. ಇನ್ನುಳಿದಂಗೆ ದುಡ್ಡುನ ಬೇರೆ ಬೇರೆ ಸೇವೆಗಳಿಗಾಗಿ ಖರ್ಚು ಮಾಡುವೆ ತಾ ಮಾಹಿತಿ ಕೊಟ್ಟು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕ್ಷಯ ರೋಗಿಗಳಿಗೆ ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಬಾಡಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರಾದ ಕೆಜಿ ಬೋಪಯ್ಯ, ಅಪಚ್ಚು ರಂಜನ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಅವು ಆಹಾರ ಕಿಟ್ನ ಹಂಚಿದರು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಜಿಲ್ಲಾ ಕಚೇರಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ 2022-23ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಯೋಜನೆ ಅನುಷ್ಠಾನ ಆಗುತ್ತಿದ್ದು, ಈ ಯೋಜನೆಯಡಿ ಸೇವಾ ವಲಯ, ಉತ್ಪಾದನಾ ವಲಯಗಳಿಗೆ ಹೊಸದಾಗಿ ಉದ್ದಿಮೆ ಮಾಡೋಕೆ ಬ್ಯಾಂಕ್ಗಳ ಮೂಲಕ ಸಾಲ ಕೊಡುತ್ತಿದ್ದು, ಭಾರತ ಸರ್ಕಾರದಿಂದ ಶೇ 35ರಂಗೆ ಸಹಾಯಧನ ಕೊಟ್ಟವೆ. ಈ ಬಗ್ಗೆ ಅಕ್ಟೋಬರ್ 11ರಂದು ಬೆಳಗ್ಗೆ 11 ಗಂಟೆಗೆ ಪಿಎಂಇಜಿಪಿ ಯೋಜನೆಯ ಅರಿವು ಮೂಡಿಸುವ ಜಂಬಾರ ಪೊನ್ನಂಪೇಟೆ ಸರ್ಕಾರಿ ಕೈಗಾರಿಕಾ ಕೇಂದ್ರದಲ್ಲಿ ನಡೆದಿದೆತ ಗ್ರಾಮೋದ್ಯೋಗ ಅಧಿಕಾರಿ ತಿಳಿಸಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯ ಇವರ ಕೂಡುಕೂಟಲ್ಲಿ ಅಕ್ಟೋಬರ್ 11ರಂದು ಬೆಳಗ್ಗೆ 10ವರೆಗೆ ಕೊಡಗರ ದೇವರ ಕಾಡು, ಕಾಡು ಪಣ್ಣು ಪಿಂಜ, ಕಾಡು ಜಾತಿಯಡ ವಿಶೇಷತೆ ಅರಿವು ಜಂಬಾರ ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯ ಸಭಾಬಾಡಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8ವರೆವರೆಗೆ ಕಳೆದ 24 ಗಂಟೆ ಸಮಯದಲ್ಲಿ ಸರಾಸರಿ 15.21 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 20.90 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಲ್ಲಿ 8.43 ಮಿಲಿಮೀಟರ್, ಸೋಮಾರ್ಪೇಟೆ ತಾಲೂಕಲ್ಲಿ 16.30 ಮಿಲಿಮೀಟರ್ ಮಳೆಯಾಗಿತ್ತು. ಜಿಲ್ಲೆಯ ಹೋಬಳಿವಾರು ಮಟ್ಟದಲ್ಲಿ ನಾಪೋಕ್ಲಲ್ಲಿ 43.40 ಮಿಲಿಮೀಟರ್, ಶನಿವಾರ ಸಂತೆಯಲ್ಲಿ 23.20 ಮಿಲಿಮೀಟರ್ ಅತಿ ಹೆಚ್ಚು ಮಳೆ ಆದ ವರದಿಯಾಗಿತ್ತು. 11 ಕೆವಿ ಫೀಡರ್ಗಳಾದ ಮಡಿಕೇರಿ ವಿವಿ ಕೇಂದ್ರದಿಂದ ಹೊರಹೋಗುವ ಭಾಗಮಂಡಲ ಫೀಡರ್, ವಿರಾಜಪೇಟೆ, ಸೋಮಾರ್ಪೇಟೆ, ಕುಶಲನಗರ ಫೀಡರ್ಗಳಲ್ಲಿ ತುರ್ತು ಕೆಲಸ ಮಾಡಿಕೊಂಡಿರುವುದರಿಂದ ಅಕ್ಟೋಬರ್ 11ರಂದು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುವುದಿಲ್ಲ. ಆದ್ದರಿಂದ ಅಪ್ಪಂಗಳ, ಬೆಟಗೇರಿ, ಕಾರ್ಗುಂದ, ಚೇರಂಬಾಣೆ, ಭಾಗಮಂಡಲ, ಒಂಟಿ ಅಂಗಡಿ, ಹಾರಂಗಿ, ಕೈಕೇರಿ ಸುತ್ತಮುತ್ತಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಇಇ ಅನಿತಾಬಾಯಿಯವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀಣ್ಯಾ ಬೆಂಗಳೂರು, ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಲ, ಕಾಲ್ 9741864856. ದಸರಾ ಹಬ್ಬದ ಸಂಭ್ರಮಕ್ಕೆ ವಿರಾಜಪೇಟೆಯ ಅಭಿಲಾಷ್ನಲ್ಲಿ ಬಂಪರ್ ಕೊಡುಗೆಗಳು. 4 ಇಯರ್ಸ್ ವಾರಂಟಿ ಇರುವ ಇಂಪೆಕ್ಸ್ ಎಲ್ಇಡಿ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಟೈಟಾನ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಲೈಕ್ಮೇ ಕಲರ್ ಕಾಸ್ಮೆಟಿಕ್ಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಹೀರೋ ಬೈಸಿಕಲ್ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ದೀಪಾವಳಿ ಹಬ್ಬದ ಬಟ್ಟೆಗಳ ವಿಶೇಷ ಕಲೆಕ್ಷನ್ ನಿಮಗಾಗಿ. ಖರೀದಿಗಾಗಿ ಬನ್ನಿ ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು.

ಶ್ರೀ ಬಗಂಡೇಶ್ವರ ತಿರಿಕೆರ ಪರಂಬಲು ಮುಕ್ಪಡೆ ಸಭೆ ಏರ್ಪಾಡು ಮಾಡಿತು. ಸಂಘ ಸಂಸ್ಥೆಯ ಪದಾಧಿಕಾರಿಯ ಪಿಂಜ ಇರಾದೆ ಉಳ್ಳ ಸಾರ್ವಜನಿಕಂಗ ಕೂಡಿಯಾಡಿತು. ಸಲಹೆ ಸೂಚನೆಯನ್ನು ತರುಂಡೊಂದು ತಿರಿಕೆರ ಕಾರ್ಯನಿರ್ವಾಹಕ ಅಧಿಕಾರಿ ಕಟ್ಟಂಡಿತು. ತಲಕಾವೇರಿಲು ತೀರ್ಥ ಬಂದ ಪಿತ್ಯಾಂದು ಎಣ್ಣುಚೆಂಗಿ ಪದ್ನೆಟ್ಟಾಂಗು ಮೂರ್ನಾಟ್ರ ಪಕ್ಕತ್ರ ಬಲಂಬೇರಿ ಕೋವಲು ತೀರ್ಥ ಕುಳಿ ಪಿಂಡ ಇಡುವ ಕಾರ್ಯ ಪಿಂಜ ಜಾತ್ರೆ ನಡಪ. ಐವತ್ತೋಕಲು ಗ್ರಾಮತ್ರ ಬೊಳ್ಳಾರ್ಪಂಡ ಜಗ ಅಪ್ಪಣ್ಣ ಪಿಂಜ ಲಲಿತಾ ದಂಪತಿಯಡ ಮೋವ ಬೊಳ್ಳಾರ್ಪಂಡ ಆಕಾಶ ಅಯ್ಯಪ್ಪ ಪಟ್ಟಾಳತ್ ಕಮಿಷನರ್ ಆಯ್ತು ಬಡ್ತಿ ಪಡೆದಿತ್ತು. ಸೆಪ್ಟೆಂಬರ್ 25